ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಭಾರಿ ಮಳೆ, ವ್ಯಾಪಕ ಬೆಳೆ ಹಾನಿ. ದಿವ್ಯಾಂಗ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸುವಲ್ಲಿ ಮಹಿಳಾ ಉದ್ಯಮಿಗಳು ಮುಂದಾಗಲು ಮುಖ್ಯಮಂತ್ರಿ ಕರೆ. 4 ದಿನಗಳ ಬಿಜೆಪಿ ಜನಸ್ವರಾಜ್ ಯಾತ್ರೆ ಇಂದಿನಿಂದ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ, ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳುಗರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಕುಶಾಲನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯಚಟುವಟಿಕೆಗಳ ಬಗ್ಗೆ ಅಧ್ಯಕ್ಷರಾದ ಎಂಡಿ ರಮೇಶ್ ಮತ್ತು ಕಾರ್ಯದರ್ಶಿ ಕೆಆರ್ ರವಿಕುಮಾರ್ ಅವರೊಡನೆ ಸಂವಾದ. ಸ್ನೇಹಿತರೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕುಶಾಲನಗರ ಇದರ ಅಧ್ಯಕ್ಷರಾಗಿರುವ ಎಂಡಿ ರಮೇಶ್ ಅವರು ನಮಗೆ ಮಾಹಿತಿ ನೀಡುತ್ತಿದ್ದಾರೆ. ಅವರ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಪಡ್ಕೊಳ್ತಿದ್ದೀವಿ. ರಮೇಶ್ ಅವರೇ ನಮಸ್ಕಾರ. ತಾವು ಕೃಷಿಕರು ಅಲ್ವಾ? ಹೌದು ಸರ್. ಮುಳ್ಸೋಗೆ ಗ್ರಾಮದವರು. ಹೌದು ಸರ್. ಎಷ್ಟು ಎಕರೆ ಜಮೀನ್ ಇದೆ, ಏನೇನ್ ಬೆಳಿತೀರಿ? ಸರ್, ನಮ್ದು 4 ಎಕರೆ ಇದೆ ಸರ್. ಹಾ, ನಾವು ಜೋಳ ಮತ್ತೆ ಇತರ ಸಣ್ಣ ಪುಟ್ಟ ಕಿರಾಣಿಗಳು ಬೆಳಿತೀವಿ ಸರ್. ಹಾ ಹಾ. ಹಸುಗಳು ಎಮ್ಮೆಗಳು ಏನಾದ್ರೂ ಇಟ್ಕೊಂಡಿದ್ದೀರಾ? ಸರ್, ಹಸುಗಳು ಒಂದಿದೆ, ಸಿಂಗಿ ಹಸು, ಅದರಲ್ಲಿ ಬೇರೆ ನೋಡ್ಕೊತಾರೆ ಸರ್. ಅಲ್ಲಿ ಜಿಲ್ಲೆ ಹತ್ರ ಇದೆ. ಟ್ರ್ಯಾಕ್ಟರ್ ಟಿಲ್ಲರ್ ಏನಾದ್ರೂ ಇಟ್ಕೊಂಡಿದ್ದೀರಾ? ಎಪಿಎಂಸಿ ಅಧ್ಯಕ್ಷರಾಗಿ ಎಷ್ಟು ವರ್ಷ ಆಯ್ತು? 2017 ಫೆಬ್ರವರಿ 8 ತಾರೀಕು ಅಧ್ಯಕ್ಷರಾದೆ ಸರ್. ಎಲ್ಲ ಓಟ್ ಕೇಳಿ ಜನ ಆಯ್ಕೆ ಮಾಡಿ ಕಳ್ಸಿದ್ರು. ಅಧ್ಯಕ್ಷರಾಗಿ ಒಂದ್ ಬಾರಿ ಆಯ್ಕೆ ಆದ್ರೆ ಸರ್, 20 ತಿಂಗಳು ಅಧಿಕಾರ ಮಾಡಿದೆ ಸರ್. ಅಭಿವೃದ್ಧಿ ಕೆಲಸ ಮಾಡ್ಕೊಂಡಿದ್ದು ಸರ್. ಆಮೇಲೆ ಮತ್ತ ಸ್ವಲ್ಪ ಸೆಸ್ ಎಲ್ಲ ಹೊರಗಡೆ ಎಲ್ಲ ಕಲೆಕ್ಷನ್ ಆಗ್ತಾ ಇತ್ತು, ಮಾಡ್ಕೊಂಡಿದ್ದು. ಈಗ ಮತ್ತೆ 2ನೇ ಬಾರಿ ಮತ್ತ ಆಯ್ಕೆ ಮಾಡುದು ಸರ್. 2ನೇ ಬಾರಿ ಆದ್ಮೇಲೆ ಸ್ವಲ್ಪ ಅಭಿವೃದ್ಧಿ ಎಲ್ಲ ಪಡಿಸ್ತು. ಆಮೇಲೆ ನಾವು ಇಲ್ಲಿ ಸೆಸ್ ಕಲೆಕ್ಷನ್ ನಿಂತೋಯ್ತು, ಹೊರಗಡೆ ಮಾಡಬಾರ್ದು ಅಂತ ಆದೇಶ ಆಯ್ತು ಸರ್ಕಾರದ್ದು. ಅದರಿಂದ ಸೆಸ್ ಕಲೆಕ್ಷನ್ ಏನ ಆಗ್ಲಿಲ್ಲ ಸರ್. ಈಗ ನಮ್ಗೆ ಏನಾಗ್ತಿತ್ತು ಅಂದ್ರೆ 2 ಕೋಟಿ 10 ಲಕ್ಷ 1 ವರ್ಷ ಕಲೆಕ್ಷನ್ ಆಗ್ತಿವಿ ಸರ್, ಕುಶಲ ಅಲ್ಲ. ಆಗ ಅಲ್ಲಿದೆಲ್ಲ ಫುಲ್ ಸರ್ಕಾರ ಕಟ್ಟಿದ್ರೆ ಅದ್ರ 40% 30% ನಮ್ಗೆ ಹಿಂಗ್ ವಾಪಸ್ ಮತ್ತನ ಅಭಿವೃದ್ಧಿಗೆ ಕೊಡ್ತಿದ್ರು ಸರ್. ಅಭಿವೃದ್ಧಿ ಕೊಡಿಸ್ಕೊಂಡಿತ್ತು. ಎಲ್ಲ ವಸ್ತುಗಳು ಯಾರು ಲೋಡ್ ಮಾಡ್ತಾರೆ ಅವರು ನಮ್ಗೆ ಕಟ್ಕೊಡ್ತಿದ್ರು. ಅದ್ರಾದ್ಮೇಲೆ ನಡ್ಸ್ಕೊಂಡು ಹೋಗ್ತಾ ಇದ್ದು, ಕುಂಠಿತ ಆಗಿದೆ, ಸೆಸ್ ಕಟ್ತಾ ಇಲ್ಲ, ಮತ್ತೆ ಮಾಡಬಾರ್ದು ಸರ್ಕಾರ ಆದೇಶ ಆಗಿದೆ. ನಿಮ್ಗೆ ಗೊತ್ತಿದೆ ಎಲ್ಲ, ಕೊರೋನಾ ಅದು ಇದೆಲ್ಲ ಬಂದ್ಮೇಲೆ ಭಾರಿ ಹಿನ್ನಡೆ ಆಗಿದೆ. ಈಗ ಎಷ್ಟೇ ಕಷ್ಟ ರೀತಿ ನಡೆಸ್ತಾ ಇದೀವಿ. ಹೊರಗಡೆ ನಿಮ್ ದೊಡ್ಡ ದೊಡ್ಡ ಎಪಿಎಂಸಿಗಳು ಕಷ್ಟ ಆಗಿದೆ. ಬೆಂಗಳೂರು ಯಶವಂತರ ಇರ್ಬೋದು, ಹುಬ್ಳಿ ಇರ್ಬೋದು, ದಾವಣಗೆರೆ ಇರ್ಬೋದು, ದೊಡ್ಡ ದೊಡ್ಡ ಎಪಿಎಂಸಿಗಳು ಇದಾವೆ. ಈಗ ಕೊರೋನಾ ಕಡಿಮೆ ಆಗಿರುವ ಹಿನ್ನೆಲೆಯಲ್ಲಿ ವಹಿವಾಟು ಮುಂದುವರೆದಿಲ್ವಾ? ವಹಿವಾಟು ಮುಂದುವರಿಯಕ್ಕೆ ಹೊರಗಡೆ ನಮ್ಮ ಸೆಸ್ ಕಲೆಕ್ಷನ್ ಇಲ್ಲಲ್ಲ ಸರ್. ಅದರಿಂದ ನಮ್ಗೆ ವಹಿವಾಟು ಏನಾದ್ರು ಡೆವಲಪ್ ಆಗ್ತಾ ಇಲ್ಲ ಸರ್. ಅಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಸಂತೆ ಓಪನ್ ಮಾಡಿದ್ವಿ. ಅದು ಎಲ್ಲ ನಮ್ಮ MLA ಸಾಹೇಬ್ ಬಂದು ಓಪನ್ ಮಾಡ್ಕೊಟ್ಟಿದ್ದಾರೆ. ಅದ್ರ ಮೇಲೆ ನೆಡ್ಸ್ಕೊಂಡು ಅದ್ರ ಸಣ್ಣ ಪುಟ್ಟ ಒಂದು ವಾರದಲ್ಲಿ 14,000-15,000 ಕಲೆಕ್ಷನ್ ಆಗ್ತದೆ. ಆ ತಿಂಗಳಲ್ಲಿ 60,000 ಕಲೆಕ್ಷನ್. ಮತ್ತೆ ನಮ್ದಲ್ಲಿ ಹೊರಗಡೆ ಸ್ವಲ್ಪ ಅಂಗಡಿಗಳಿದ್ವು, ಅಲ್ಲಿ ಮಳಿಗೆಗಳು, ಆ ಕಲೆಕ್ಷನ್ ಮೇಲೆ ನಡ್ಸ್ಕೊಂಡು ಹೋಗ್ತಾ ಇದೀವಿ ಸರ್. ಇದು ಅಭಿವೃದ್ಧಿ ಬಾರಿ ಕುಂಠಿತ ಆಗ್ತಾ ಇದೆ ಸರ್. ಹೋಗುತ್ತೆ, ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಎಪಿಎಂಸಿಗಳ ಮೂಲಕ ರೈತರು ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡ್ಕೊಂತ ಬಂದ್ರು, ಈಗ ಮಾರುಕಟ್ಟೆ ಸುಧಾರಣೆ ಕಾಯ್ದೆಯಡಿ ಅವರು ಮನೆಯಲ್ಲೇ ಇಟ್ಕೊಂಡು ಮಾರಾಟ ಮಾಡಬಹುದು, ಜಮೀನಿಂದ ನೇರವಾಗಿ ಮಾರಾಟ ಮಾಡಬಹುದು, ಇಲ್ಲ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೂ ತಂದು ಕೊಡಬಹುದು. ಹೀಗೆ ಅಂದ್ರೆ ಮುಕ್ತವಾಗಿ ಈಗ ವ್ಯಾಪಾರ ನಡೆಯೋದ್ರಿಂದ ಒಂದ್ ರೀತಿಯಲ್ಲಿ ಅನುಕೂಲ, ಕೆಲವೊಂದು ಅನಾನುಕೂಲಗಳು ಕಂಡು ಬಂದವ. ನೀವೇನ್ ಹೇಳ್ತೀರಿ? ಅಲ್ಲೇ ಮನೆ ಹತ್ರನೇ ಮಾರೋದ್ರಿಂದ ಅವ್ರಿಗೆ ಕರೆಕ್ಟ್ ಆದ ರೇಟ್ ಸಿಕ್ಕಲ್ಲ ಅಂತ ಒಂದ್ ಭಾವನೆ. ಅದಕ್ಕೆ ನಮ್ ಲೆಕ್ಕದಲ್ಲಿ ಮಾರ್ಕೆಟ್ ತಂದು ಮಾರೋದ್ರಿಂದ ರೈತರಿಗೆ ಅನುಕೂಲನೇ ಹೊರತು ಅನಾನುಕೂಲ ಆಗಲ್ಲ ಅಂತ ನಮ್ಮೊಂದು ಲೆಕ್ಕದಲ್ಲಿ. ಸರ್ ಹೌದು, ಇಲ್ಲಿ ಮಾರ್ಕೆಟ್ ಬಂದಾಗ ನಾಲ್ಕು ಜನ ವ್ಯಾಪಾರಸ್ಥರು ಇರ್ತಾರೆ, ಸ್ಪರ್ಧೆ ಇರುತ್ತೆ, ಸ್ಪರ್ಧೆ ಇರ್ತದೆ, ಸ್ಪರ್ಧೆ ಮೇಲೆ ಆದಾಗ ರೈತರಿಗೆ ಒಳ್ಳೆ ಬೆಂಬಲ ಬೆಲೆ ಸಿಗ್ತದೆ. ಅದೇ ಮನೆ ಹತ್ರ ಆದ್ರೆ ಸ್ಪರ್ಧೆನೇ ಇಲ್ವಲ್ಲ, ನಾವು ಕೇಳಿದ ಬೆಲೆ ಕೊಡ್ಬೇಕಲ್ಲ ಸರ್ ಅವ್ರಿಗೆ. ಹೌದು ಹೌದು, ಅದರಿಂದ ರೈತರಿಗೆ ತೊಂದರೆ ಅಂತ. ರೈತರು ಮಾರುಕಟ್ಟೆ ಬೆಳವಣಿಗೆನ ನೋಡ್ಕೊಂಡು ಸರಿಯಾದ ಬೆಲೆಯಲ್ಲಿ ಕೊಟ್ರೆ ಬಚ್ಚವಾಗ್ತಾರೆ, ಇಲ್ಲಾಂದ್ರೆ ಹಿಂಗಾಗ್ಬಿಡುತ್ತಲ್ಲ ಅಂತ ಅನ್ಕೊಂಡು. ಹೌದು ಹೌದು, ಯಾವುದೇ ಒಂದು ವ್ಯವಸ್ಥೆಯನ್ನ ನಾವು ಅವಲೋಕನ ಮಾಡ್ಕೊಂಡ್ರೆ ಅನುಕೂಲ ಅನಾನುಕೂಲಗಳು ಅಥವಾ ಏರುಪೇರುಗಳು ಇದ್ದಿದ್ದೆ. ಹೌದು ಸರ್, ರೈತರಿಗೆ ಅನುಕೂಲ ಆಗಬೇಕಂದ್ರೆ ನಾಲ್ಕು ಜನ ಜೊತೆ ಏನು ರೇಟ್ ಏನಿದೆ ಅಂತ ತಿಳ್ಕೊಂಡಾಗ ಮಾತ್ರ ಬೆಂಬಲ ಬೆಲೆ ಸಿಗೋ ಸಾಧ್ಯ ಸರ್. ಈಗ ಏಕಾಏಕಿ ಒಬ್ರು ಬಂದ್ರು ಅವ್ರು ಬಂದು ಅವ್ರು ಕೇಳಿದ ರೇಟ್ ಕೊಟ್ರೆ ಮತ್ತೆ ಮಾನ್ಯ ಬೆಳಿಗ್ಗೆ ರೈತರು ನೋಡಿದಾಗ ಏನೋ ರೇಟ್ ಇರ್ತದೆ, ಅವತ್ತು ಇವತ್ತು ಈ ರೇಟ್ ಕೊಟ್ಟಿದ್ರೆ ಬೆಳಗ್ಗೆ ಬೇರೆ ರೇಟ್ ಇರ್ತದೆ. ಆಗ ಅವ್ರು ಪಶ್ಚಾತ್ತಾಪ ಪಡ್ತಾರೆ, ಪಶ್ಚಾತ್ತಾಪ ಪಟ್ಟು ಏನ್ ಪ್ರಯೋಜನ ಇಲ್ಲ, ಕೊಟ್ಟಾಗ ಹೋಗಿರ್ತದಲ್ಲ ಸರ್. ಆಗ ಹೌದು ನಿಜ, ಆಗ ಎಲ್ಲಾ ರೀತಿ ನೋಡಿದ್ರೆ ರೈತರಿಗೆ ಎಫೆಕ್ಟ್ ಅಲ್ವಾ ಸರ್ ಅದು. ಅದಕ್ಕೋಸ್ಕರ ಮಾರ್ಕೆಟ್ ಅಲ್ಲಿ ಆದ್ರೆ ಇದು ಅನುಕೂಲ ಅಂತ ನನ್ನ ಒಂದು ಇದು ಸರ್. ಈಗ 100ಕ್ಕೂ ಹೆಚ್ಚು ವರ್ತಕರು ನಿಮ್ಮಲ್ಲಿ ನೋಂದಣಿ ಮಾಡ್ಕೊಂಡಿದ್ದಾರೆ, ಮತ್ತೆ ಇನ್ನೂ ಬೇಕಾದರೂ ನೋಂದಣಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಲ್ವಾ? ಅವಕಾಶ ಇದೆ ಸರ್, ಅವಕಾಶ ಎಷ್ಟು ಜನ ಬೇಕಾದ್ರೂ ವರ್ತಕರು ನೋಂದಣಿ ಮಾಡ್ಕೋಬಹುದು ಸರ್. ಈಗ ನೆಕ್ಸ್ಟ್ ಮಾರ್ಕೆಟ್ ಹೇಗಿದ್ರು ತಲಕಾಗಿದೆ ಸರ್ ಕುಶಲನಗರ, ಇದು ಅಭಿವೃದ್ಧಿ ಆಗ್ತದೆ, ಎಲ್ಲರಿಗೂ ಒಳ್ಳೆ ಕೆಲಸ ಕೈಗೆ ಅಂದ್ರೆ ವ್ಯಾಪಾರಕ್ಕಾಗ್ಲಿ ಮತ್ತೆ ರೈತರಿಗಾಗ್ಲಿ ಮುಂದೆ ಒಳ್ಳೆ ಅನುಕೂಲತೆ ಆಯ್ತದೆ ಅಂತ ಒಂದು ಲೆಕ್ಕಾಚಾರದಲ್ಲಿ ಇದೀವಿ ಸರ್ ನಾವು. ಹೌದು, ಎಪಿಎಂಸಿ ಕಮಿಟಿಯಲ್ಲಿ ಗರಿಷ್ಠವಾಗಿ ರೈತರೇ ಇರೋದು ಅಲ್ವಾ ಸದಸ್ಯರು? ರೈತರೇ ಸರ್, ವರ್ತಕರು ಒಬ್ಬೇ ಇರೋದು, ಬಾಕಿ ಎಲ್ಲ ರೈತರೇ ಸರ್. ಒಟ್ಟು 15 ಜನ ಮೆಂಬರ್ಸ್ ಇದೀವಿ ಸರ್. 15 ಜನ ಮೆಂಬರ್ ಅಲ್ಲಿ 11 ಜನ ಒಂದು ವರ್ತಕರ ಕ್ಷೇತ್ರ ಬಂದಿದೆ, 12 3 ನಾಮಿನೇಟೆಡ್ ಇದೆ, 3 ನಾಮಿನೇಟೆಡ್ ಅವರು ರೈತರೇ ಸರ್. ಓಹೋ, 14 ಜನ ರೈತರು ಇದೀವಿ, ಒಂದು ವರ್ತಕ ಕ್ಷೇತ್ರ ಇದೆ ಸರ್. ಹೀಗಿರೋದ್ರಿಂದ ರೈತರಿಗೆ ಹೇಗೆ ಅಲ್ಲಿ ಒಳ್ಳೆ ಪರಿಸರ ಇದೆ, ಮತ್ತೆ ರೈತರ ಹಿತಕ್ಕೆ ಹೇಗೆ ಒಳ್ಳೆ ಅನುಕೂಲಗಳನ್ನ ವ್ಯವಸ್ಥೆಗಳನ್ನ ಮಾಡಲಾಗಿದೆ? ಆಲ್ರೆಡಿ ಮಾರ್ಕೆಟ್ ಮಾಡಿ ಎಲ್ಲಾ ರೀತಿ ಅಂಗಡಿ ಮಳಿಗೆಗಳು ಇದು ರೈತರಿಗೆ, ರೈತರ ಸಂತೆಗೆ ಬೇರೆ ಒಂದು ಸಪರೇಟ್ ಆಗಿ ಒಂದು ಹಾಲ್ನ ಮಾಡಿದೀವಿ ಸರ್. ರೈತರು ಅಂದ್ರೆ ಒಂದು ಸೈಡ್ ಅಲ್ಲಿ 14-15 ಹಾಲ್ ಮಾಡಿದೀವಿ ಸಪರೇಟ್ ಆಗಿ ಬಿಟ್ಬಿಟ್ಟಿದೀವಿ. ಆ ರೈತರುಗಳು ಯಾರು ಬಂದ್ರು ಸುಂಕ ರೈತ ಸರ್, ಸುಂಕ ಅಂತ ಏನು ಕೊಡಂಗಿಲ್ಲ, ರೈತರು ಬಂದು ಫ್ರೀ ಆಗಿ ಮಾರ್ಕೊಡಕ್ ಒಂದು ವ್ಯವಸ್ಥೆ ಮಾಡಿದ್ವಿ ಸರ್. ಮತ್ತೆ ಇಲ್ಲಿ ಮಾಮೂಲಿ ಪರ್ಚೇಸಿಂಗ್ ಮಾಡೋರು ಮಾತ್ರ ಅವ್ರಿಗೆ ಒಂದು ಇದು ಮಾಡಿದ್ವಿ ಸರ್ ಸುಂಕ ಅಂತ. ಅಲ್ಲಿ ವ್ಯಾಪಾರ ಅದೇ ಮಂಗಳೂರು ವ್ಯಾಪಾರ ಮಾಡ್ತಾರಲ್ಲ ಸರ್, ಹೊರಗಡೆ ಅವ್ರು ಅವ್ರಿಗೆ ಮಾತ್ರ, ಬಾಕಿ ರೈತರಿಗೆ ಯಾವ್ದೇ ಕಾರಣಕ್ಕೂ ಸುಂಕ ಇರ್ತಿಲ್ಲ ಸರ್, ಫ್ರೀ ಆಗಿ ಬಂದು ಮಾರ್ಕೊಂಡು ಹೋಗ್ಬೋದು ಸರ್. ಮಳೆ ಬಂದ್ರು ಅಲ್ಲಿ ಅದಕ್ಕೆ ರಕ್ಷಣೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ, ಮತ್ತೆ ಪದಾರ್ಥಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ತಗೊಂಡ್ ಬರ್ಲಿಕ್ಕೂ ರಸ್ತೆ ಚೆನ್ನಾಗಿದೆ ಅಲ್ವಾ? ಎಲ್ಲ ವ್ಯವಸ್ಥೆ ಮಾಡಿದ್ವಿ ಸರ್. ಅಂದ್ರೆ ಈಗ ಅಂಗಡಿ ಮಳಿಗೆ ರೈತರಿಗೋಸ್ಕರ ಮೀಸಲು ಇಟ್ಬಿಟ್ಟಿದ್ವಿ ಸರ್ ಅದನ್ನ. ಅವ್ರು ಅದ್ ಬಂದ 15 ಅಂತಂದ್ರೆ 30 ಜನ ರೈತರು ಒಂದೇ ಸರಿ ಲೋಡ್ ಗಂಟೆ ತಂದು ಸ್ಟಾಕ್ ಇಟ್ಕೊಂಡು ಮಾರ್ಕೊಂಡು ಹೋಗ್ಬೋದು ಸರ್, ಯಾವ್ದೇ ರೀತಿ ತೊಂದರೆ ಇಲ್ಲ. ಹೌದು ನಿಜ, ಎಲ್ಲ ಸ್ಟಾಲ್ ಇದೆ, ಸ್ಟಾಲ್ ಒಳಗೆ ಇಟ್ಕೊಂಡು ಯಾವಾಗ ಬೇಕಾದ್ರೂ ಮಾರ್ಬೋದು ಸರ್, ಅಷ್ಟು ಚೆಂದಾಗಿ ಮಾಡಿದ್ವಿ ಸರ್. ಹತ್ತಿರ 110 ಜನ ನಿಮ್ಮಲ್ಲಿ ವರ್ತಕರು ನೋಂದಣಿ ಮಾಡ್ಕೊಂಡಿದಾರಲ್ಲ, ಸಾಮಾನ್ಯವಾಗಿ ಪ್ರತಿ ವಾರ ನಡೆಯುವ ವಹಿವಾಟಿನಲ್ಲಿ ಎಷ್ಟು ಜನ ವರ್ತಕರು ಹರಾಜಿನಲ್ಲಿ ಭಾಗವಹಿಸ್ತಾರೆ ಅಥವಾ ದರವನ್ನು ನಿಗದಿಗೊಳಿಸುವ ನಿಟ್ಟಿನಲ್ಲಿ ಸೇರಿಕೊಳ್ತಾರೆ ಸರ್? ಅದರಲ್ಲಿ ಮಿನಿಮಮ್ 15-20 ಜನ ಹತ್ತಿರ ಭಾಗವಹಿಸ್ಬೋದು ಸರ್, ಸೋಮವಾರನೇ ಬಂದು ಪರ್ಚೇಸ್ ಮಾಡ್ತಾರೆ ಮಾಡಿ ಅಲ್ಲಿ ವ್ಯಾಪಾರಸ್ಥರಿಗೆ ಕೊಡೋದು ಮಾಡೋದು ಮಾಡ್ತಾ ಇದಾರೆ ಸರ್ ಕೆಲವರು. ಸರಿನೇ ಸರಿನೇ, ಬಾಕಿ ಎಲ್ಲ ಬರ್ತಾ ಇಲ್ಲ ಸರ್, ಅಷ್ಟಿದ್ದಾರೆ ಒಂದು 15-20 ಜನ ಮಾಮೂಲಿ ಸೋಮವಾರ ಬಂದು ಪರ್ಚೇಸ್ ಮಾಡಿ ಅಲ್ಲಿ ಚಿಲ್ಲರೆ ವ್ಯಾಪಾರಸ್ಥರಿಗೆ ಇದು ಮಾಡೋದು ಮಾಡ್ತಾ ಇದ್ದಾರೆ. ಒಳ್ಳೇದು ಒಳ್ಳೇದು. ಈ ತೂಕದ ಯಂತ್ರಗಳಲ್ಲಿ ಆಗುವ ಮೋಸ ಅಥವಾ ಇನ್ನು ಬೇರೆ ಬೇರೆ ಸನ್ನಿವೇಶಗಳನ್ನ ನಿಭಾಯಿಸಲಿಕ್ಕೆ ಏನು ವ್ಯವಸ್ಥೆ ಮಾಡಿಕೊಂಡಿದ್ರಿ? ತೂಕದ ಯಂತ್ರಗಳಲ್ಲೇ ನಾವೇ ಸಪರೇಟ್ ಆಗಿ 3-4 ಯಂತ್ರಗಳು ಇಟ್ಕೊಂಡಿದ್ವಿ ಸರ್. ರೈತರು ಕೊಡ್ಬೇಕಾದ್ರೆ ಆ ಯಂತ್ರಗಳನ್ನ ನಾವು ಅಲ್ಲಿ ಶಿಫ್ಟ್ ಮಾಡ್ಕೊಡ್ತೀವಿ, ರೈತರು ಅದರಿಂದ ತೂಗಿ ಬೇರೆಯವ್ರಿಗೆ ದಲ್ಲಾಳಿಗಳಿಗೆ ಆಗ್ಲಿ ಇನ್ನೊಂದು ಪರ್ಚೇಸ್ ಮಾಡತ್ತಾರಲ್ಲ ಅವ್ರಿಗೆ ಅದರಿಂದ ಕೊಟ್ಟರೆ ಆಯ್ತು ಸರ್. ಓಹೋ, ಅಲ್ಲೇ ನೋಡ್ಕೋಬಹುದು ಅವ್ರು ಅಲ್ವಾ? ಹೌದು ಸರ್, 4 ಯಂತ್ರಗಳನ್ನ ಸಪರೇಟ್ ಆಗಿ ಇಟ್ಟಿದ್ವಿ ಕೆಳಗಡೆ. ಸರಿನೇ ಸರಿನೇ, ಅದ್ರಿಂದ ಇದು ಮಾಡ್ಬೋದು ಸರ್. ಮತ್ತೆ ನಾವು ಇನ್ನೂ ಅಭಿವೃದ್ಧಿ ಪಡ್ತಕ್ಕೆ ಅಂತ ಇನ್ನೂ ಸಿಕ್ಕಾಪಟ್ಟೆ ಇದು ಮಾಡಿದ್ದೇವೆ ಸರ್. ಅಲ್ಲಂದ್ರೆ ಬೆಂಗಳೂರಿಗೆ ಮಾರ್ಕೆಟ್ ರೇಟ್ ಇದೆ, ಅದೇ ತರ ಮಾಡ್ಬೇಕು ಅಂದ್ಬಿಟ್ಟು ಒಂದು ಬೋರ್ಡ್ ಅಲ್ಲಿ 11 ಏನ್ ರೇಟ್, 12 ಏನ್ ರೇಟ್, ಅಂದ್ರೆ ದಿನನಿತ್ಯ ಏನೇ ರೇಟ್ ವೇರಿಯೇಷನ್ ಆಯ್ತು ಆ ರೇಟ್ ನ ಇಲ್ಲಿ ನಮ್ಗೆ ಡೈರೆಕ್ಟ್ ಆಗಿ ಅಂತ ಒಂದು ಮಾಡಿದ್ದೇವೆ ಸರ್. ಈಗ ಅದ್ ಮಾರ್ಕೆಟ್ ಇದ್ದಾಗ ನಡೀತಾ ಇಲ್ಲ, ಇಲ್ಲ ಅಂತಂದ್ರೆ ಅದಕ್ಕೆ ಮಾರ್ಕೆಟ್ ಇದ್ದಾದಾಗ ಅದನ್ನ ಕಂಟಿನ್ಯೂ ಮಾಡ್ತೀವಿ ಸರ್. ಅವಾಗ ರೈತರುಗಳಿಗೆ ಇಲ್ಲಿ 11 ಗಂಟೆಗೆ ಏನ್ ರೇಟ್ ಅಲ್ಲಿ ಬೆಂಗಳೂರು ಫಿಕ್ಸ್ ಆಗ್ತು, 3 ಗಂಟೆಗೆ ಏನ್ ರೇಟ್ ಫಿಕ್ಸ್ ಆಗ್ತದೆ, ರಾತ್ರಿ 10 ಗಂಟೆಗೆ ಏನ್ ರೇಟ್ ಫಿಕ್ಸ್ ಆಗ್ತದೆ, ಲೈವ್ ಬರಂಗ್ ಮಾಡ್ಬೇಕು ಅಂತಿದ್ದೀವಿ. ಓಹೋ, ಸರಿನೇ. ಮುಂಬರೋ ದಿನಗಳಲ್ಲಿ ಸಣ್ಣ ಸಣ್ಣದಾಗಿ ಬೆಳವಣಿಗೆ ಮಾಡ್ತಾ ಅಭಿವೃದ್ಧಿ ಪಡಿಸ್ತಾ ಹೋಗ್ಲಿಕ್ಕೂ ಆಲೋಚನೆಯನ್ನು ಇಟ್ಕೊಂಡಿದ್ರಿ ಅಲ್ವಾ? ಹೌದು ಸರ್, ಹೌದು ಸರ್, ಮುಂದೆ ರೈತರಿಗೋಸ್ಕರ ಅಭಿವೃದ್ಧಿ ಪಡಿಸ್ಬೇಕು ಅಂತ ಇಟ್ಕೊಂಡಿದ್ದೀವಿ. ನಿಜ ನಿಜ ನಿಜ, ಇದು ರೈತರಿಗಾಗಿ ಮಾಡಿರೋದು, ಆಮೇಲೆ ರೈತರೇ ಈ ಸಮಿತಿಯಲ್ಲಿರೋದು ಬಹಳ ವಿಶೇಷ ಅಲ್ವಾ? ಹೌದು ಸರ್, ರೈತರುಗಳು ಮಾತ್ರ ಇರೋದು. ಎಪಿಎಂಸಿ ಅಂತಂದ್ರೆ ಅಲ್ಲಿ ವರ್ತಕರ ಹಿಡಿತ ಇಲ್ಲ, ರೈತರೇ ಅದಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು, ಆಮೇಲೆ ರೈತರೇ ಆ ಸಮಿತಿಯಲ್ಲಿ ಹೆಚ್ಚಿಗಿರೋದು ಅಲ್ವಾ? ಹೌದು, ವರ್ತಕರಿಗೆ ಅಧ್ಯಕ್ಷರು ಉಪಾಧ್ಯಕ್ಷ ಆಗೋದ್ರೆ ಇದಿಲ್ಲ ಸರ್ ಅಲ್ಲಿ. ಹಾ ನೋಡಿ, ರೈತರು ಮಾತ್ರ ಆಗ್ಬೇಕು ಸರ್, ಅದು ಒಂದು ಸರ್ಕಾರ ಮಾಡಿರೋ ಕಾಯ್ದೆ ಬಾರಿ ಅನುಕೂಲತೆ ಇದೆ ಸರ್. ನಿಜ ಅಂದ್ರೆ ರೈತರಿಗಾಗಿ ಮಾಡಿರುವ ಈ ಒಂದು ವ್ಯವಸ್ಥೆಯ ಒಂದು ಬೆಳವಣಿಗೆಯಲ್ಲಿ ರೈತರು ಭಾಗವಹಿಸಬೇಕು, ರೈತರು ಕೈ ಜೋಡಿಸಿದ್ರೆ ಅಥವಾ ಅದರ ಪ್ರಯೋಜನವನ್ನು ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಗಮನ ಹರಿಸಿದ್ರೆ ಮತ್ತಷ್ಟು ಅದರ ಬೆಳವಣಿಗೆ ಆಗ್ತಾ ಹೋಗ್ತದೆ ಅಲ್ವಾ? ಹೌದು ಸರ್, ಆಗ್ತಾ ಹೋಗ್ತದೆ. ಆ ತಿಂಗಳಿಗೊಂದು ಮೀಟಿಂಗ್ ಕರೆಯೋ ಪ್ರಾವಿಷನ್ ಇದೆ ರೈತರನ್ನ, ಅವ್ರು ಕರೆದು ಚರ್ಚೆ ಮಾಡುವ ಒಂದು ಇದು ಇದೆ ಸರ್, ಚರ್ಚೆ ಮಾಡ್ತಾ ಇದ್ದು, ಮತ್ತೆ ಕೂಡಿಗೆಲ್ಲ ಫಿಟ್ಟಿಂಗ್ ಕರೆದು ಚರ್ಚೆ ಮಾಡಿದ್ರು ಸರ್ 4 ತಿಂಗಳ ಹಿಂದೆ. ಮತ್ತೆ ಈಗ ಸ್ವಲ್ಪ ಕಾಯಿಲೆಗಳು ಆ ಚೇಂಜ್ ಆಗಿದ್ರಿಂದ ಸ್ವಲ್ಪ ಸುಮ್ಮನಿದ್ದೀವಿ. ಅದು ಕರೆಕ್ಟ್ ಆದ್ರೆ ನಾವು 6 ತಿಂಗಳು 3 ತಿಂಗಳು ಕಳೆದ್ಬಿಟ್ಟು ಅವ್ರ ಬಗ್ಗೆ ಏನು ಇದು ಹೆಂಗೆ ಅವ್ರ ಮಾಹಿತಿ ತಗೊಂಡು ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ತಗೊಂಡು ಮಾಡ್ತೀವಿ ಸರ್. ಒಟ್ಟು ಕುಶಾಲನಗರದ ಒಳ್ಳೆ ಸ್ಥಳದಲ್ಲಿ ಎಪಿಎಂಸಿ ಇದೆ, ಮತ್ತೆ ವಿಶಾಲವಾದ ಜಾಗ ಇದೆ, ವ್ಯವಸ್ಥೆನ ಚೆನ್ನಾಗಿ ಮಾಡಿದಿರಿ, ನಾವು ನೋಡ್ಕೊಂಡ್ ಬಂದ್ವಿ, ಮತ್ತು ಸಾಕಷ್ಟು ಜನಕ್ಕೆ ಅನುಕೂಲ ಆಗಿದೆ. ಹೌದಲ್ವಾ ಸರ್? ಕುಶಾಲನಗರದ ಹೃದಯ ಭಾಗ ಮೈನ್ ಹೈವೇ ರೋಡ್ ಅಲ್ಲಿ ಇದೆ ಸರ್, ಅದು 9 ಎಕರೆ ವಿಸ್ತೀರ್ಣವಾದ ಜಾಗ ಸರ್ ಅದು. ಬಾರಿ ಚೆನ್ನಾಗಿದೆ ಇವಾಗೆಲ್ಲ, ಮುಂದೆ ಕುಶಾಲನಗರಕ್ಕೆ ಬಾರಿ ಅದು ಅನುಕೂಲ ಆದ ಜಾಗ ಸರ್. ಹೌದು ಹೌದು, 4 ಅನುಕೂಲತೆ ಆಯ್ತದೆ ಸರ್. ಹೌದು, ಬರೋ ದಿನಗಳಲ್ಲಿ ಮತ್ತಷ್ಟು ಬೆಳವಣಿಗೆ ಆಗುತ್ತೆ ಅನ್ನೋ ಒಂದು ಆಶಯ ನಮ್ದಾಗಿದೆ, ಮತ್ತು ಅದೇ ಆಗ್ತದೆ, ಸುಮ್ಮನೆ ಇರೋದಿಲ್ಲ. ನಿಜ ನಿಜ ನಿಜ, ವಿಚಾರಗಳನ್ನ ಈ ಸಂದರ್ಭದಲ್ಲಿ ಹಂಚಿಕೊಂಡ್ರಿ ರಮೇಶ್ ಅವರೇ, ತಮಗೆ ಧನ್ಯವಾದಗಳು, ನಮಸ್ಕಾರ. ಕೇಳುಗರೆ, ಇದುವರೆಗೆ ಕುಶಾಲನಗರದ ಎಪಿಎಂಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಹೇಗಿದೆ, ಏನೇನು ಹೊಸ ಆಲೋಚನೆಗಳಲ್ಲಿ ಸಾಗಿದೆ, ಮತ್ತೆ ಇದುವರೆಗೂ ಹೇಗೆ ನಡ್ಕೊಂಡು ಬಂದಿದೆ ಅನ್ನೋದ್ರ ಬಗ್ಗೆ ಮಾತನಾಡಿದವರು ಅಧ್ಯಕ್ಷರಾಗಿರುವ MD ರಮೇಶ್ ಅವರು. ಕೇಳಿದ್ರೆ, ಕುಶಾಲನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಯಾವಾಗ ಸ್ಥಾಪನೆ ಆಯಿತು, ಮತ್ತೆ ಏನೇನು ವಹಿವಾಟು ಇಲ್ಲಿ ನಡೀತಾ ಇದೆ, ಸಮಿತಿಯ ಕಾರ್ಯಚಟುವಟಿಕೆಗಳು ಹೇಗೆ ಸಾಗಿದೆ ಅನ್ನೋದ್ರ ಬಗ್ಗೆ ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಗಳಾಗಿರುವ KR ರವಿಕುಮಾರ್ ಅವರು ನಮ್ಮ ಜೊತೆಗೆ ಮಾತನಾಡ್ತಿದ್ದಾರೆ. ಹೇಳಿ ರವಿಕುಮಾರ್ ಅವರೇ, ಈ ಸಮಿತಿ ಯಾವಾಗ ಸ್ಥಾಪನೆ ಆಯಿತು? ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ 8/1978 ಸ್ಥಾಪನೆ ಆಯ್ತು ಸರ್. ಮತ್ತೆ ನಮ್ಮಲ್ಲಿ ಲೋಕಲ್ ಬಾಡಿ ಅಂತ ಒಂದಿರುತ್ತೆ, ಅವರು 11 ಜನ ರೈತರ ಕಾನ್ಸಲ್ಟೇಷನ್ ಬರ್ತಾರೆ, ಒಬ್ರು ಟ್ರೇಡರ್ ಇಂದ, 3 ಜನ ಗವರ್ಮೆಂಟ್ ನಾಮಿನೇಟೆಡ್ ಇಂದ, ಟೋಟಲ್ 15 ಜನ ಮೆಂಬರ್ಸ್ ಇರ್ತಾರೆ ಕಮಿಟಿ ಅಂತ. ಅದರಲ್ಲಿ ಒಬ್ರು ಅಧ್ಯಕ್ಷರು, ಒಬ್ರು ಉಪಾಧ್ಯಕ್ಷರು, ಈ ತರ ಒಂದು ಕಮಿಟಿ ರಚನೆ ಆಗಿರ್ತದೆ. ಜೊತೆಗೆ ನಮ್ದು ಇಲ್ಲಿ ಕುಶಾಲನಗರ ಪ್ರಾಂಗಣ 11.25 ಎಕರೆ ಇದೆ, ಮತ್ತೆ ಸೋಮಾರಪಟ್ಟು ಮಾರುಕಟ್ಟೆ ಪ್ರಾಂಗಣ ಸಹ ಇದೆ, ಅಲ್ಲೂ ಕೂಡ 7 ಎಕರೆ 82 ಸೆಂಟು ನಮ್ಮ ಸಮಿತಿ ಜಾಗ ಇದೆ. ನಮ್ಮಲ್ಲಿ ಪ್ರಮುಖ ಬೆಳೆಗಳು ಅಂದ್ರೆ ಹಸಿ ಶುಂಠಿ, ಕಾಳುಮೆಣಸ್, ಭತ್ತ, ಮೆಕ್ಕೆಜೋಳ, ರಾಗಿ, ಆಲ್ ಕಮಾಡಿಟೀಸ್, ಅಗ್ರಿಕಲ್ಚರ್ ಕಮಾಡಿಟೀಸ್ ಏನ್ ಬರುತ್ತೆ ಅದಕ್ಕೆಲ್ಲ ನಮ್ಮಿಂದ ಲೈಸೆನ್ಸ್ ತಗೊಂಡಿರೋ ವರ್ತಕರು ಇರ್ತಾರೆ. ಅಟ್ ಪ್ರೆಸೆಂಟ್ ನಮ್ಮಲ್ಲಿ 103 ಜನ ಟ್ರೇಡರ್ಸ್ ಇದ್ದಾರೆ ನಮ್ಮಿಂದ ಲೈಸೆನ್ಸ್ ಪಡ್ಕೊಂಡಿರೋರು. ರೈತರು ಬೆಳೆದಂತ ಬೆಳೆಗಳನ್ನ ಅವ್ರ ಮುಖಾಂತರನೇ ಮಾರಬೇಕು, ರೈತರಿಗೆ ಸ್ಪರ್ಧಾತ್ಮಕ ಬೆಲೆ ಸಿಗ್ಬೇಕಂದ್ರೆ ನಮ್ಮಲ್ಲಿ ಲೈಸೆನ್ಸ್ ಹೋಲ್ಡರ್ ಮುಖಾಂತರನೇ ಮಾರಿದ್ರೆ ಅವ್ರಿಗೆ ಯಾವುದೇ ರೀತಿ ಹಣದಲ್ಲಿ ಮೋಸ ಆಗಲ್ಲ. ಈಗ ಇತ್ತೀಚಿನ ಮಾರುಕಟ್ಟೆ ಸುಧಾರಣೆಗಳನ್ನ ನೋಡೋದಾದ್ರೆ ರೈತರು ಇಲ್ಲೇ ಬಂದು ಮಾರಾಟ ಮಾಡ್ಬೇಕಂತೇನಿಲ್ಲ ಅಲ್ವಾ? ಇಲ್ಲ ಸರ್, ಅವ್ರಿಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಮಾಡಬಹುದು. ಇಲ್ಲಿ ತರಕಾರಿಗಳನ್ನು ಬೆಳೆಯಲಾಗ್ತಾ ಇದೆ, ಅನೇಕ ರೈತರು ತರಕಾರಿಗಳನ್ನ ಸಾಗುವಳಿ ಮಾಡಿಕೊಂಡು ಇಲ್ಲಿ ಬಂದು ವರ್ತಕರಿಗೆ ಕೊಡ್ತಾರೆ, ಮತ್ತೆ ಹೊರಗಡೆ ಮಾರಾಟ ಮಾಡ್ತಾರೆ. ಹೌದು, ನಮ್ಮಲ್ಲಿ ಪ್ರಮುಖವಾಗಿ APMC ಮಾರುಕಟ್ಟೆಗಳಲ್ಲಿ ರೈತರು ಏನ್ ಬೆಳೀತಾರೆ ಅದನ್ನ ತಂದು ಮಾರಾಟ ಮಾಡಲಿಕ್ಕೆ ಫ್ರೀ ಅವಕಾಶ ಇದೆ. ಅವರಿಂದ ಪರ್ಚೇಸ್ ಮಾಡುವಂತ ಟ್ರೇಡರ್ಸ್ ಇರ್ತಾರಲ್ಲ, ಟ್ರೇಡರ್ಗಳಿಗೆ ನಾವು ಸಮಿತಿಯಿಂದ ಸೆಸ್ ಅಂತ ಕಲೆಕ್ಟ್ ಮಾಡ್ತೀವಿ. ಅವರು ಪರ್ಚೇಸ್ ಮಾಡಿದ ವ್ಯಾಲ್ಯೂಗೆ 0.60% ನಾವು ಸೆಸ್ ಕಲೆಕ್ಟ್ ಮಾಡ್ತಿದ್ದೀವಿ. ನಿಮ್ಮಿಂದ ಲೈಸೆನ್ಸ್ ಪಡಿಬೇಕಾದ್ರೆ ಏನು ನಿಯಮಗಳಿದ್ವಾ? ಒಬ್ಬ ವ್ಯಕ್ತಿಯಲ್ಲಿ ಬಂದು ವ್ಯಾಪಾರ ಮಾಡಬೇಕು, ಖರೀದಿಗೆ ವ್ಯವಸ್ಥೆ ಮಾಡ್ಕೋಬೇಕಂತ ಅನ್ಕೊಂಡ್ರೆ ಸದ್ಯದ ರೀತಿ ನೀತಿಗಳು ಅಥವಾ ಒಂದು ನಿಯಮಗಳು ಏನೇನಿದಾವೆ? ಸರ್, ನಮ್ಮಲ್ಲಿ ಲೈಸೆನ್ಸ್ ಪಡಿಬೇಕಂದ್ರೆ ಫಸ್ಟ್ GST ಮಾಡಿರ್ಬೇಕು, ಆಮೇಲೆ ಅವ್ರು ಏನು ಅಗ್ರಿಕಲ್ಚರ್ ಪ್ರಾಡಕ್ಟ್ ಟ್ರೇಡ್ ಎಕ್ಸ್ಪೋರ್ಟ್ ಏನ್ ಮಾಡ್ತಾರೆ ಅದ್ರ ಸಂಬಂಧ ಮಾಹಿತಿ ಕೊಡ್ಬೇಕು, ಅವ್ರದ್ದು GST, PAN ಕಾರ್ಡ್ ನಂಬರು, ಆಮೇಲೆ ಬ್ಯಾಂಕ್ ಗ್ಯಾರಂಟಿ, ಆಮೇಲೆ ವರ್ಷಕ್ಕೆ 200 ರೂಪಾಯಿ ತರ ಟೋಟಲ್ 10 ವರ್ಷಕ್ಕೆ ಲೈಸೆನ್ಸ್ ಇರೋದು ವ್ಯಾಲಿಡಿಟಿ ಅಷ್ಟಕ್ಕೆ ನಾವು 2,000 ರೂಪಾಯಿ ಅಮೌಂಟ್ ಕಲೆಕ್ಟ್ ಮಾಡ್ತೀವಿ. ಅದು ಗೌರ್ಮೆಂಟ್ ಕಟ್ತೀವಿ. ಮಿತಿ ಏನಿಲ್ಲಲ್ವಾ, ಎಷ್ಟೇ ಜನ ವರ್ತಕರು ಇರಬೇಕು ಅಥವಾ ಎಷ್ಟೇ ಜನ ನಿರ್ಬಂಧ ಇದೆ ಅಂತ? ಇಲ್ಲ ಸರ್, ಆ ತರ ಏನಿಲ್ಲ. ಒಟ್ಟರೆ ಆಲ್ ಅಗ್ರಿಕಲ್ಚರ್ ಕಮಾಡಿಟೀಸ್ ವ್ಯಾಪಾರ ವಹಿವಾಟು ನಡೆಸುವಂತರು ನಮ್ಮಲ್ಲಿ ಮಸ್ಟ್ ಅಂಡ್ ಶುಡ್ ಟ್ರೇಡರ್ ಲೈಸೆನ್ಸ್ ಪಡ್ಕೊಂಡಿರ್ಲೇಬೇಕು ಆಸ್ ಪರ್ ರೂಲ್ಸ್. ತಾವ್ ಹೇಳ್ತಾ ಇದ್ರಿ ಸೋಮಾರ್ಪೇಟೆಯಲ್ಲಿ ಉಪ ಮಾರುಕಟ್ಟೆ ಇದೆ, ಅದು ನಿಮ್ಮ ವ್ಯಾಪ್ತಿಗೆ ಬರುತ್ತೆ ಅಂತ ಅನ್ಕೊಂಡು, ಒಟ್ಟು ಕುಶಾಲನಗರದ ಈ APMC ವತಿಯಿಂದ ಮತ್ತು ಸೋಮಾರ್ಪೇಟೆ ಉಪ ಮಾರುಕಟ್ಟೆ ವತಿಯಿಂದ ಎಷ್ಟು ವಹಿವಾಟು ವರ್ಷ ನಡೀತಾ ಇದೆ, ಅದರಿಂದ APMCಗೆ ಎಷ್ಟು ಆದಾಯ ಬರ್ತಾ ಇದೆ, ಖರ್ಚು ವೆಚ್ಚಗಳು ಇದೆಲ್ಲ ತಿಳಿಸಬಹುದಾ? ಈಗ ನಮ್ಮಲ್ಲಿ ಸರ್ ಸೋಮಾರ್ಪೇಟೆ ತಾಲೂಕು ಕುಶಾಲನಗರ ಕೇಂದ್ರ ಸ್ಥಾನ ಅಂತ ಮಾಡ್ಕೊಂಡಿದೀವಿ. ಅಲ್ಲೂ ಪ್ರತಿ ಸೋಮವಾರ ವಹಿವಾಟು ನಡೀತದೆ, ಬಾಳೆಕಾಯಿ, ಕಿತ್ಲೆ ಹಣ್ಣು, ಇರಳಿಕಾಯಿ ಇದೆಲ್ಲ ಪ್ರತಿ ವಾರ ಕೂಡ ನಡೀತಾ ಇದೆ ಅಲ್ಲಿ. ಜೊತೆಗೆ ನಮ್ಮಲ್ಲಿ 2018-19 ನಮ್ಮಲ್ಲಿ 1,75,81,692 ರೂಪಾಯಿ ಮಾರ್ಕೆಟ್ ಸೆಸ್ ಕಲೆಕ್ಟ್ ಆಗಿತ್ತು. 19-20 1,97,48,785. ಈಗ ನಮ್ಮ ಮಾರುಕಟ್ಟೆ ತಿದ್ದುಪಡಿ ಕಾಯ್ದೆ ಪ್ರಕಾರ ಈಗಿನ ಆದಾಯ ಕಡಿಮೆ ಆಗಿದೆ. 2020-21 51,94,187 ರೂಪಾಯಿ ಕಲೆಕ್ಟ್ ಆಗಿದೆ. ಇದರಲ್ಲಿ ಕಲೆಕ್ಟ್ ಆದಂತಹ ಸೆಸ್ ಅಲ್ಲಿ ಕೃಷಿ ಮಾರಾಟ ಮಂಡಳಿಗೆ, ಆವರ್ತ ನಿಧಿಗೆ, ಈಗ ರೈತರಿಗೆ ಏನು ಬೆಂಬಲ ಬೆಲೆ ಅಂತ ಕೊಡ್ತಾರೋ ಅದು ರಿವಾಲ್ವ್ ಫಂಡಿಂಗ್ ಇಂದ ಬರ್ತದೆ. ಆ ರಿವಾಲ್ವಿಂಗ್ ಫಂಡಿಂಗ್ ನಮ್ಮಲ್ಲಿ ಸೆಸ್ ಕಲೆಕ್ಟ್ ಆದಂತ ನಾವು ಡೈರೆಕ್ಟ್ ಅದು ಅಕೌಂಟ್ ತುಂಬುತ್ತೀವಿ. ಜೊತೆಗೆ ಕೃಷಿ ವಿಶ್ವವಿದ್ಯಾಲಯಕ್ಕೆ 1% ಅಂತ ಇದೆ, ಈಗ ಇತ್ತೀಚೆಗೆ ತಿದ್ದುಪಡಿ ಆದ್ಮೇಲೆ ತೆಗೆದಿದ್ದಾರೆ. ಆಮೇಲೆ ಮಾರುಕಟ್ಟೆ ಸುಧಾರಣೆ ನಿಧಿ ಅಂತ ಒಂದಿದೆ, ಅದಕ್ಕೆ 1% ಹೋಗ್ತದೆ. ಟೋಟಲಿ ನಾವು 60 ಪೈಸೆ ಕಲೆಕ್ಟ್ ಮಾಡಿದ್ರೆ ಅದರಲ್ಲಿ 30 ಪೈಸೆ ಗೌರ್ಮೆಂಟ್ ಕಟ್ತೀವಿ, 30 ಪೈಸೆ ನಮ್ಮಲ್ಲಿ ಸಮಿತಿ ನಿಧಿಯಲ್ಲಿ ಇರುತ್ತೆ. ಸಮಿತಿದು ಕಮಿಟಿ ಮೀಟಿಂಗ್, ಖರ್ಚು ವೆಚ್ಚಗಳು, ಸಿಟ್ಟಿಂಗ್ ಫೀ, ಜೊತೆಗೆ ವೆಹಿಕಲ್, ಆಫೀಸ್ ಮೇಂಟೆನೆನ್ಸ್, ಔಟ್ಸೋರ್ಸ್ ಸ್ಟಾಫ್ಗೆ, ಇದಕ್ಕೆಲ್ಲ ಖರ್ಚು ಮಾಡ್ತೀವಿ. APMCಯ ಒಂದು ಕಚೇರಿ ಖರ್ಚು ವೆಚ್ಚ ಇದನ್ನೆಲ್ಲ ನೋಡ್ಕೊಂಡ್ರೆ, ಹಾಗೆ ಹೊರಗಡೆ ಕುಶಾಲನಗರ ಅಲ್ದಲನೇ ಬೇರೆ ಬೇರೆ ಕಡೆ ಮಳಿಗೆಗಳು ಇವೆಲ್ಲ ಇದಾವ ಹೇಗೆ? ಇದಾವೆ ಸರ್. ಅಟ್ ಪ್ರೆಸೆಂಟ್ 2014-15 ನಾವು ಕುಶಾಲನಗರ ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ ಮೇನ್ ರೋಡ್ಗೆ ಇರುವಂತಹ 16 ಸಂಖ್ಯೆ ಅಂಗಡಿ ಮಾಳಿಗೆ ನಿರ್ಮಾಣ ಮಾಡಿದೀವಿ. ಅದನ್ನ ಈಗಾಗಲೇ ನಮ್ಮ ಆಸ್ತಿ ಹಂಚಿಕೆ ನಿಯಮಾವಳಿ ಪ್ರಕಾರ ನಾವು ಹಂಚಿಕೆ ಮಾಡಿದ್ದು, ವರ್ತಕರು ಕಮ್ಮ ಸಾರ್ವಜನಿಕರಿಗೆ ಎರಡು ಸೇರಿಸಿ ಅದನ್ನ ಕಮರ್ಷಿಯಲ್ ಆಗಿರೋದ್ರಿಂದ ಹಂಚಿಕೆ ಮಾಡಿದೀವಿ. ಅದರಿಂದನೂ ಕೂಡ ಆದಾಯ ಬರ್ತಿದೆ ನಮಗೆ. ಮಂತ್ಲಿ ಇಷ್ಟು ಅಂತ ಫಿಕ್ಸ್ ಆಗಿರುತ್ತೆ ಲೀವ್ ಅಂಡ್ ಲೈಸೆನ್ಸ್ ಅಂತ ಬಾಡಿಗೆ, ಅದರಿಂದ ಕಲೆಕ್ಟ್ ಆಗಿ ಅದು ಕೂಡ ಸಮಿತಿ ಆದಾಯನೇ. 16 ಮಳಿಗೆಗಳಲ್ವಾ? ಹೌದು, 16 ಮಳಿಗೆ. ಅದರಲ್ಲಿ ಒಂದು SC, ಒಂದು ST ರಿಸರ್ವ್ ಇರುತ್ತದೆ, ಇನ್ನೆಲ್ಲ ಜನರಲ್ ಇರುತ್ತೆ ಸರ್. ಅದರಿಂದ ಎಷ್ಟು ವಾರ್ಷಿಕ ಆದಾಯ ಬರ್ತಾ ಇದೆ? ವಾರ್ಷಿಕ ಆದಾಯ 16 ಮಳಿಗೆಗಳಿಂದ ಒಂದು 85-90 ಸಾವಿರ ಬರುತ್ತೆ ಸರ್. ಇದಲ್ದಲ್ಲೇ ಪ್ರತ್ಯೇಕವಾದ ವ್ಯವಸ್ಥೆಗಳು, ಪ್ರತ್ಯೇಕವಾದ ವ್ಯವಸ್ಥೆ ನಾವು ನಮ್ಮಲ್ಲಿ ಸುಮಾರು ಗೋದಾಮುಗಳಿದಾವೆ. 100 ಮೆಟ್ರಿಕ್ ಟನ್, 400, 1,000 ಮೆಟ್ರಿಕ್ ಟನ್ ಇತರೆಲ್ಲ ಗೋದಾಮುಗಳಿದಾವೆ. ಇದರಲ್ಲಿ ನಾವು ಸದ್ಯಕ್ಕೆ ಪ್ರಾಂಗಣದ ಒಳಗಡೆ ಇರೋದ್ರಿಂದ ಅದನ್ನ ಟ್ರೇಡರ್ಗೆ ಆಯ್ಕೆ ಮಾಡಬೇಕು ಅನ್ನೋದು ನಮ್ಮ ನಿಯಮ, ಅಂದ್ರೆ APMC ಕಾಯ್ದೆಯಲ್ಲಿ ಇರೋದ್ರಿಂದ ಈಗ ಸದ್ಯಕ್ಕೆ ಕರ್ನಾಟಕ ಆಹಾರ ನಿಗಮದವರಿಗೆ 2 ಮಳಿಗೆ ಬಾಡಿಗೆ ಕೊಟ್ಟಿದೀವಿ. ಅದರಲ್ಲೂ ತಿಂಗಳಿಗೆ 14,000 ರೂಪಾಯಿ ನಮಗೆ ಕಲೆಕ್ಟ್ ಆಗುತ್ತೆ. ಒಟ್ಟಾರೆ APMC ರೈತರಿಗೂ ವರ್ತಕರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಅಂತ ಹೇಳ್ತಿದ್ದೀರಲ್ವಾ? ಹೌದು ಸರ್, ಹೌದು. ಈಗ ನಮ್ದು ಮೂಲ ಉದ್ದೇಶ ಸರ್, ರೈತರಿಗೆ ಏನ್ ಸೌಲಭ್ಯ ಕೊಡಬೇಕು, ರೈತರ ಬೆಳೆದಂತ ಬೆಳೆಗಳಿಗೆ ಮೂಲ ಸೌಕರ್ಯ ಏನ್ ಕಲ್ಪಿಸಬೇಕು ಅದನ್ನ ಆಲ್ರೆಡಿ ನಾವು ಕಲ್ಪಿಸಿದೀವಿ. ಇಲ್ಲಿ ಯಾವುದೇ ದಿನ ಬೇಕಾದ್ರೂ ರೈತರು ಬೆಳೆದಂತ ಬೆಳೆಗಳನ್ನ ನಮ್ಮಲ್ಲಿ ತಂದು ಮಾರಾಟ ಮಾಡೋಕೆ ಎಲ್ಲ ವ್ಯವಸ್ಥೆ ಮಾಡಿದೀವಿ. ಪ್ಲಾಟ್ಫಾರ್ಮ್ಗಳಿದೆ, ಗೋದಾಮುಗಳಿದೆ, ಮತ್ತೆ ಮೂಲಭೂತ ಸೌಕರ್ಯ ಅಂದ್ರೆ ಕುಡಿಯುವ ನೀರು, ಶೌಚಾಲಯ, ಆಮೇಲೆ ನೈಟ್ ಫುಲ್ಲು ವಿದ್ಯುತ್ ದೀಪಗಳನ್ನು ಕೂಡ ಅಳವಡಿಸಿದೀವಿ. ಕುಶಾಲನಗರದ APMCಯಲ್ಲಿ ಮಂಗಳವಾರ ಸಂತೆ ನಡೆಯುತ್ತೆ, ಸೋಮವಾರಪೇಟೆ ಸೋಮವಾರ ಸಂತೆ ನಡೆಯುತ್ತೆ ಅಂತ ಹೇಳ್ತಾ ಇದ್ರಿ. ಈಗ ಇತ್ತೀಚಿನ ಕೇಂದ್ರ ಸರ್ಕಾರದ ಮಾರುಕಟ್ಟೆ ಸುಧಾರಣೆಗಳಿಂದ ಏನು ಬೆಳವಣಿಗೆ ಆಗ್ತಾ ಇದೆ, ಏನು ವ್ಯತ್ಯಾಸಗಳನ್ನ ಕಾಣ್ತಾ ಇದ್ರಿ? ನಾವು ಮೊದಲೆಲ್ಲ ಹೊರಗಡೆ ಔಟ್ ಸೈಡ್ ಏನು ಟ್ರೇಡರ್ಸ್ ಇರ್ತಾರೆ ಅವ್ರು ಏನ್ ಟ್ರೇಡ್ ಮಾಡ್ತಾರೆ ಅವರಿಂದನೂ ಕೂಡ ನಾವು ಸೆಸ್ ಕಲೆಕ್ಟ್ ಮಾಡ್ತಿದ್ವಿ. ಈಗ ಮಾರುಕಟ್ಟೆ ಸುಧಾರಣೆ ನೀತಿ ಆದ್ಮೇಲೆ ನಮಗೆ ಯಾರ್ಡ್ ಒಳಗಡೆ ಏನ್ ಟ್ರೇಡ್ ಮಾಡ್ತಾರೋ ಅವರಿಂದ ಮಾತ್ರ ನಾವು ಸೆಸ್ ನ ಕಲೆಕ್ಟ್ ಮಾಡ್ಬೇಕಂತ ನಿಯಮಾವಳಿ ಆಗಿರೋದ್ರಿಂದ ಈಗ ಹೊರಗಡೆ ನಾವು ಹೋಗ್ತಾ ಇಲ್ಲ, ನಮ್ಮ ಯಾರ್ಡ್ ಅಲ್ಲಿ ಏನ್ ನಡೀತದೆ ಅವರಿಂದ ಮಾತ್ರ ನಾವು ಸೆಸ್ ಕಲೆಕ್ಟ್ ಮಾಡ್ತಾ ಇದೀವಿ. ಹಾಗೆ ಆದಾಯ ಕುಂಠಿತಗೊಂಡಿದೆ. 103 ಜನ ವರ್ತಕರು ಇದಾರೆ ಅಂತ ಹೇಳ್ತಾ ಇದ್ರಲ್ವಾ? ಹೌದು ಸರ್, 103 ಜನ ಟ್ರೇಡರ್ ಇದ್ದಾರೆ ನಮ್ಮಲ್ಲಿ. ಅದರಲ್ಲಿ ಎಲ್ಲರನ್ನು ಸಕ್ರಿಯವಾಗಿ ಭಾಗವಹಿಸ್ತಾರೆ ಅಥವಾ ಸಂದರ್ಭ ಬಂದಾಗ ಕಾರ್ಯದಲ್ಲಿ ತೊಡಸ್ಕೊಳ್ತಾರೆ ಹೇಗೆ? ಇಲ್ಲ ಸರ್, ಈಗ ಪೇಪರ್ ಮರ್ಚೆಂಟ್ ಇದಾರೆ, ಪ್ಯಾಡಿ ಇದಾರೆ, ಜಿಂಜರ್ ಇದಾರೆ, ಆಮೇಲೆ ಮೇಜ್ ಇದಾರೆ. ಆ ಸೀಸನ್ ಸಂಬಂಧಿಸಿದಂಗೆ ಅವರು ಏನ್ ಟ್ರೇಡ್ ಮಾಡ್ತಾರೆ ಆ ಟೈಮಲ್ಲಿ ನಾವು ಅವರಿಂದ ಸೆಸ್ ಕಲೆಕ್ಟ್ ಮಾಡ್ಕೋತಿದ್ವಿ. ವರ್ತಕರಿಗೂ ಪ್ರತ್ಯೇಕವಾದ ಮಳಿಗೆಗಳನ್ನ ಕೊಟ್ಟು ಅದರಿಂದ ಬಾಡಿಗೆಯನ್ನು ತೆಗೆದುಕೊಳ್ತಿದ್ರೆ ಹೇಗೆ? ಹೌದು ಸರ್, ನಮ್ಮಲ್ಲಿ ಈಗ ಲಾಸ್ಟ್ ಮಂತ್ ನಾನು ಮಳಿಗೆ ಹಂಚಿಕೆ ಮಾಡಿದ್ವಿ. ಅದ್ರಲ್ಲಿ ಟ್ರೇಡರ್ಸ್ಗಳಿಗೆ ಮಾತ್ರ ಯಾರ್ಡ್ ಒಳಗಡೆ ಏನು ಮಳಿಗೆಗಳು ಗೋದಾಮುಗಳು ಇರುತ್ತೆ ಅದು ಟ್ರೇಡರ್ಗೆ ಕೊಡಬೇಕು ಅನ್ನೋದು ನಿಯಮ ಇದೆ. ಹಾಗೀಗ ಲಾಸ್ಟ್ ಮಂತ್ ನಾವು ಪಬ್ಲಿಸಿಟಿ ಎಲ್ಲ ಮಾಡಿದ್ವಿ, ಟ್ರೇಡರ್ಗಳು ಭಾಗವಹಿಸಿದ್ದಾರೆ, ಹಂಚಿಕೆ ಮಾಡ್ತಾ ಇದೀವಿ. ರೈತರ ಪ್ರತಿಕ್ರಿಯೆ ಇತ್ತೀಚಿನ ಈ ಒಂದು ಮಾರುಕಟ್ಟೆ ಸುಧಾರಣೆಯಿಂದ ಹೇಗಿದೆ? ಬರೋ ರೈತರ ಸಂಖ್ಯೆ, ಆಮೇಲೆ ಬರುವ ಕೃಷಿ ಉತ್ಪನ್ನಗಳ ಪ್ರಮಾಣ ಇದೆಲ್ಲ ನಮ್ಮಲ್ಲಿ ದೊಡ್ಡ ಪ್ರಮಾಣದ ರೈತರು ಯಾರು ಬರಲ್ಲ. ಈ ಸದ್ಯಕ್ಕೆ ಸಂತೆ ಆಗಿರೋದ್ರಿಂದ ತಕ್ಕಮಟ್ಟಿಗೆ ನಡೀತಾ ಇದೆ. ಅಂದ್ರೆ ಎಲ್ಲ ಮೂಲಭೂತ ಸೌಕರ್ಯ ಇರೋದ್ರಿಂದ ಅವ್ರಿಗೇನು ಅಷ್ಟು ಎಫೆಕ್ಟ್ ಕಾಣ್ತಾ ಇಲ್ಲ ಇಲ್ಲಿ. ಯಾಕಂದ್ರೆ ಎಲ್ಲ ಟ್ರೇಡರ್ಸ್ಗಳನ್ನ ನಾವು ಇನ್ವಾಲ್ವ್ಮೆಂಟ್ ಮಾಡಿ ರೈತರು ಏನು ತಗೋಬರ್ತಾರೆ ಅದಕ್ಕೆ ಸ್ಪರ್ಧಾತ್ಮಕ ಬೆಲೆ ಸಿಗೋಂಗೆ ಅವರಿಂದ ಪರ್ಚೇಸ್ ಮಾಡೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾ ಇದೀವಿ. ಒಳ್ಳೆ ಅಭಿಪ್ರಾಯ ಇದೆ ರೈತರಿಗೆಲ್ಲ. ಇಲ್ಲಿಂದ ಮತ್ತೆ ಬೇರೆ ವರ್ತಕರು ತೆಗೆದುಕೊಂಡು ಹೊರಗಡೆ ರಾಜ್ಯ ಅಥವಾ ಮತ್ತಿತರೆ ಪ್ರದೇಶಗಳಿಗೆ ಕಳಿಸೋ ವ್ಯವಸ್ಥೆ ಮಾಡ್ಕೊಳ್ತಾರೆ ಹೇಗೆ? ಹೌದು ಸರ್, ಈಗ ಜಿಂಜರ್ ಅಲ್ಲೇ ಎಕ್ಸ್ಪೋರ್ಟ್ ಆಗ್ತಿತ್ತು ಮೊದಲೆಲ್ಲ, ಹೈದರಾಬಾದ್ ರಾಜಸ್ಥಾನ ಎಲ್ಲಾ ಕಡೆನೂ ಎಕ್ಸ್ಪೋರ್ಟ್ ಆಗ್ತಿದ್ದು. ನಮ್ಮಿಂದ ಲೈಸೆನ್ಸ್ ಪಡ್ಕೊಂಡಿರೋರು ನಮ್ಮಿಂದ ಆನ್ಲೈನ್ ಪರ್ಮಿಟ್ ಅಂತ ಮಾಡಿದ್ವಿ. ಆನ್ಲೈನ್ ಪರ್ಮಿಟ್ ತಗೊಂಡು ಸೆಸ್ ಕಟ್ಬಿಟ್ಟೆ ಹೋಗ್ತಿದ್ರು. ಯಾಕಂದ್ರೆ ಆನ್ಲೈನ್ ಪರ್ಮಿಟ್ ಇರೋದ್ರಿಂದ ಅವ್ರು ಎಲ್ಲಿಗೆ ಬೇಕಾದ್ರು ಹೋದ್ರು ಅದು ಸೇಫ್ ಆಗಿ ತಲುಪ್ತದೆ ಗೌರ್ಮೆಂಟ್ ಪರ್ಮಿಟ್ ಇರೋದ್ರಿಂದ. ಅಧ್ಯಕ್ಷರ ಹೆಸರೇನು ಮತ್ತೆ ಅಧ್ಯಕ್ಷರು ಮತ್ತು ಇತರೆ ಸದಸ್ಯರ ಒಂದು ಕಾರ್ಯತತ್ಪರತೆ ಹೇಗಿದೆ ಅಂತ ನೀವು ನೆನಪು ಮಾಡ್ಕೊಳ್ತೀರಿ? ಸರ್, ಇಲ್ಲಿ ನಮ್ಮ ಅಧ್ಯಕ್ಷರು ಎಂ ಡಿ ರಮೇಶ್ ಅಂತ, ಇಲ್ಲೇ ಮುಳುಸೋಗಿ ಅವರು. ಅವರು ಉಪಾಧ್ಯಕ್ಷರು ಎ ಜಿ ವಿಜಯ ಅಂತೇಳಿ ಗೌಡೋಳಿರು. ಇನ್ನು ಇಲ್ಲಿ ಮೂಲ ಅಂದ್ರೆ ಅಧ್ಯಕ್ಷರದು ಏನು ಸಭೆ ಸಮಾರಂಭ ನಡೆಸಬೇಕು ತೀರ್ಮಾನ ಅವ್ರು ಮಾಡ್ತಾರೆ, ಅದಕ್ಕೆ ಪೂರಕವಾಗಿ ನಾವು ಕಾರ್ಯದರ್ಶಿ ಕೆಲಸ ಮಾಡ್ತಿದ್ವಿ. ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತದೆ ಅಂತ ಹೇಳ್ತಿದ್ರಿ ಅಲ್ವಾ? ಹೌದು ಸರ್, ಕೆಲಸ ಎಲ್ಲ ಚೆನ್ನಾಗಿ ನಡೀತಿದೆ, ತೊಂದರೆ ಏನಿಲ್ಲ. ವಿಚಾರಗಳನ್ನು ಹಂಚಿಕೊಂಡ್ರಿ ರವಿಕುಮಾರ್ ಅವರೇ. ಕಾರ್ಯದರ್ಶಿಯಾಗಿ ಎಪಿಎಂಸಿಯ ಒಂದು ಸ್ಥಾಪನೆ ಬೆಳವಣಿಗೆ ಮತ್ತೆ ಹೇಗೆ ಕೆಲಸಗಳು ಸಾಗ್ತದೆ ಅನ್ನೋದನ್ನ ಉಲ್ಲೇಖ ಮಾಡಿದ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಕೇಳುಗರೆ, ಇದುವರೆಗೆ ಕುಶಾಲನಗರದ ಎಪಿಎಂಸಿ ಕುರಿತಂತೆ ಸಂದರ್ಶನಗಳನ್ನು ಆಲಿಸಿಕೊಂಡ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಅಧ್ಯಕ್ಷರಾದ ಎಂ ಡಿ ರಮೇಶ್, ಕಾರ್ಯದರ್ಶಿಯಾಗಿರುವ ಕೆ ಆರ್ ರವಿಕುಮಾರ್ ಅವರು. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗ ಕೇಳಿ ಕೃಷಿ ಮಾಹಿತಿ. ಕೇಳುಗರೆ, ರೈತ ಬಂಧವರೇ, ಹಲಸನ್ನ ಮಲೆನಾಡು, ಅರೆಮಲೆನಾಡು ಮತ್ತು ಬಯಲುಸೀಮೆಗಳಲ್ಲಿ ರೈತರು ಬೆಳ್ಕೊಳ್ತಿದ್ದಾರೆ ಅಲ್ವಾ? ಅರೆಮಲೆನಾಡಿನಲ್ಲಿ ಚೆನ್ನಾಗಿ ಬರುತ್ತೆ, ಮಲೆನಾಡಿನಲ್ಲಿ ಮರ ಬೆಳೀತದೆ, ಆದರೆ ಹಣ್ಣು ತನ್ನ ರುಚಿಯನ್ನು ಕಳೆದುಕೊಳ್ಳುತ್ತೆ. ಕೆಲವೊಂದ್ಸಾರಿ ನಾವು ಹಾಕಿದ ತಳಿಯ ನೈಜ ಗುಣ ಹಣ್ಣಿನಲ್ಲಿ ಸಿಗುವುದಿಲ್ಲ. ಬಯಲುಸೀಮೆಗಳಲ್ಲೂ ಚೆನ್ನಾಗಿ ಹಣ್ಣು ಸಿಹಿಭರಿತವಾಗಿರುತ್ತೆ. ಹಲಸು ವಿಶೇಷವಾದ ಹಣ್ಣು. ಕೆಲವೊಂದು ತಳಿಗಳ ಹಣ್ಣುಗಳನ್ನು ನೀವು ತಿಂತಾ ಇದ್ರೆ ಇನ್ನಷ್ಟು ತಿನ್ಬೇಕು, ಇನ್ನಷ್ಟು ತಿನ್ಬೇಕಂತ ಅನಿಸುತ್ತೆ. ರಾಜ್ಯದಲ್ಲಿ ಕೆಲವರು ರೈತರು ತಮ್ಮದೇ ಆದ ವಿಶೇಷ ಹಲಸಿನ ತಳಿಗಳನ್ನು ಅಭಿವೃದ್ಧಿಪಡಿಸಿಕೊಂಡು ಇತರರಿಗೆ ಹಂಚುತ್ತಿದ್ದಾರೆ, ಆ ಮೂಲಕ ಹಣವನ್ನು ಮಾಡ್ತಿದ್ದಾರೆ. ಇನ್ನು ಸಂಘ ಸಂಸ್ಥೆಗಳು, ವ್ಯಕ್ತಿಗಳು ವಿಶೇಷ ತಳಿಗಳ ಅಭಿವೃದ್ಧಿಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯ ಹಾಗೂ ತೋಟಗಾರಿಕೆ ಇಲಾಖೆ ಜಂಟಿಯಾಗಿ ಒಂದು ತಳಿಯನ್ನು ಅಭಿವೃದ್ಧಿಪಡಿಸಿದೆ. ಅದರ ಹೆಸರು ಭೈರಚಂದ್ರ. ಈ ತಳಿದು ಏನು ವಿಶೇಷ ಅಂತಂದರೆ ವರ್ಷದ ಎರಡು ಹಂಗಾಮುಗಳಲ್ಲಿ ಹಣ್ಣಿಡುತ್ತೆ. ಗಿಡಗಳನ್ನು ನೆಟ್ಟ ಮೂರ್ನಾಲ್ಕು ವರ್ಷಗಳಲ್ಲೇ ಇಳುವರಿ ಶುರುವಾಗ್ತದೆ. ಎಳೆಕಾಯಿಗಳನ್ನು ತರಕಾರಿಗೂ ಉಪಯೋಗಿಸ್ಕೊಳ್ಬೋದು. ಹಣ್ಣಿನ ತೊಳೆ ಉದ್ದವಾಗಿರುತ್ತೆ, ಸಿಹಿನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ತಜ್ಞರು ಹೇಳಿದ್ದಾರೆ. ಕೈತೋಟಗಳಲ್ಲೂ ಮನೆಯ ಹತ್ತಿರ ಜಾಗ ಇದ್ರೂ ಈ ಹಲಸಿನ ತಳಿಯ ಗಿಡಗಳನ್ನು ಹಾಕ್ಕೊಳ್ಬೋದು ಅಂತ ಅಂದ್ಕೊಂಡು ತಿಳಿಸಿದ್ದಾರೆ. ರಾಮನಗರ ಜಿಲ್ಲೆಯ ಭೈರಾಪಟ್ಟಣದಲ್ಲಿ ಮೊದಲ ಬಾರಿಗೆ ಈ ತಳಿಯ ಬಗ್ಗೆ ಪ್ರಯೋಗ ನಡೆಸಲಾಯಿತು. ತದನಂತರ ಈ ತಳಿಯನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಅಂದ್ಕೊಂಡು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ತಳಿ ಅಭಿವೃದ್ಧಿ ತಜ್ಞರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಏಪ್ರಿಲ್ ಮೇ ತಿಂಗಳಲ್ಲಿ ಮತ್ತು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲೂ ಈ ತಳಿಯ ಗಿಡಗಳಿಂದ ಹಣ್ಣುಗಳನ್ನು ಪಡ್ಕೊಳ್ಬಹುದು. ಹಣ್ಣು ಸರಾಸರಿ 8 ಕೆಜಿ ತೂಗುತ್ತಂತ ಅಂದ್ಕೊಂಡು ಹೇಳಲಾಗಿದೆ. ಇದರಂತೆ ಹಲಸಿನಲ್ಲಿ ವಿಶೇಷ ತಳಿಗಳನ್ನು ನೀವು ಕಂಡಿರ್ತೀರಿ. ನಿಮ್ಮ ಪ್ರದೇಶದಲ್ಲಿ ಹಲಸು ಚೆನ್ನಾಗಿ ಬರುತ್ತೋ ಏನೋ ನೋಡ್ಕೊಳ್ಳಿ. ಮರಗಳೇನೋ ಬರ್ತವೆ, ಆದರೆ ಹಣ್ಣುಗಳನ್ನು ನೀವು ತಿನ್ನಲಿಕ್ಕಾಗ್ತದ, ಹಣ್ಣು ನೈಜ ಸ್ವರೂಪದಿರುತ್ತೆ ಅಂತ ಅಂದ್ಕೊಂಡು ಗಮನಿಸಿಕೊಂಡು ಮುಂದುವರಿಬಹುದು. ನಿತ್ಯ ಹರಿದ್ವರ್ಣವಾಗಿರುವ ಹಲಸು ಕಾಫಿ ತೋಟಗಳಿಗೂ ಹೊಂದಾಣಿಕೆಯಾಗುವ ವೃಕ್ಷ. ಸಾಮಾನ್ಯವಾಗಿ ವರ್ಷದಲ್ಲಿ ಒಂದು ಸಾರಿ ಹಲಸಿನಲ್ಲಿ ಹಣ್ಣು ಸಿಗುತ್ತೆ. ವರ್ಷದಲ್ಲಿ ಎರಡು ಸಾರಿ ಹಣ್ಣನ್ನು ನೀಡುವ ತಳಿಗಳು ಅಪರೂಪ. ಭೈರಚಂದ್ರ ತಳಿ ನಿಮಗೆ ಅನುಕೂಲ ಆಗಬಹುದು. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಹೋದರೆ, ಅಲ್ಲಿ ತೋಟಗಾರಿಕೆ ವಿಭಾಗವನ್ನು ಸಂಪರ್ಕ ಮಾಡಿದರೆ ಈ ತಳಿಯ ಸಸಿಗಳು ಸಿಗಬಹುದು.

ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಪ್ರಾಯೋಜಕರು ಮುಳಿಯಾ ಜುವೆಲ್ಸ್. ಹಾಯ್ ರಮ್ಯಾ, ನಿನ್ ಮದ್ವೆ ಡಿಸೆಂಬರ್ನಲ್ಲಲ್ವಾ? ಜುವೆಲ್ಸ್ ಎಲ್ಲ ಎಲ್ಲಿಂದ ಪರ್ಚೇಸ್ ಮಾಡ್ತಿದ್ಯಾ? ನನ್ಗಂತೂ ಆ ಟೆನ್ಷನ್ ಇಲ್ಲ. ಮುಳಿಯಾದಲ್ಲಿ ಇದೇ ಅಕ್ಟೋಬರ್ 25ರಿಂದ ನವೆಂಬರ್ 28ರವರೆಗೆ ಚಿನ್ನೋತ್ಸವ ಇದೆ. ನಮಗಿಷ್ಟವಾದ ಡಿಸೈನ್ ನಲ್ಲಿ ಅಲ್ಲಿ ಚಿನ್ನಾಭರಣ ಸಿಗುತ್ತೆ. ಮುಳಿಯಾ ಜುವೆಲ್ಸ್, ಪುತ್ತೂರು, ಬೆಳ್ತಂಗಡಿ, ಮಡಿಕೇರಿ, ಗೋಣಿಕೊಪ್ಪಲ್, ಬೆಂಗಳೂರು. ಸುದ್ದಿ ಜೊಂಪೆ ಒತ್ತಾಯಿರುವ ಉಮ್ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಕೊಡಗಲಿ ಹುತ್ತಿರಿ ಹಬ್ಬನ ಸಂಪ್ರದಾಯದಿಂದ ಆಚರಣೆ ಮಾಡಿದು ಪಂಡಕಾಲದಲ್ಲಿ ನಡೆಸಿಕೊಂಡು ಬಂದ ಪದ್ಧತಿ ಆಗುಟ್ಟು ಕೊಡಗಿನ ಭಕ್ತ ಮಹಾಜನಗ ಈ ಸಂಸ್ಕೃತಿಗೆ ಗೌರವ ತೋರಿಸಿ ನವೆಂಬರ್ 20ರಂದು ರೋಹಿಣಿ ನಕ್ಷತ್ರ ಮಿಥುನ ಲಗ್ನಲ್ಲಿ ಆಚರಿಸುವ ಹುತ್ತಿರಿ ಹಬ್ಬದ ಮುಹೂರ್ತ ನಿಗದಿಯಾಗಿದ್ದು ಹಿಂಬೊತ್ತು ಯಾಗುಳ್ನಂಗೆ ದೇವಪೂವದು ಕಲ್ದು ರಾತ್ರಿ 7:30 ನೆರೆ ಕಟ್ಟುದು, 8:30 ಕದ್ರು ಕುಯ್ಯೋದು, 9:30 ಭೋಜನ ಕೂಟಕ್ಕೆ ಶುಭಾಂತೇಲಿ ಕಕ್ಕಬೆ ಪಾಡಿ ಶ್ರೀ ಇಗ್ಗುತ್ತಪ್ಪ ದೇವಾಲಯದ ಖ್ಯಾತ ಜ್ಯೋತಿಷ್ಯರು ತಿಳಿಸಿಳೋ. ಕಾಫಿ ಬೆಳೆ ಹಾನಿ ಸಂಬಂಧಿಸಿದಂಗೆ ಕಾಫಿ ಮಂಡಳಿ ಕಾರ್ಯದರ್ಶಿ ಮತ್ತೆ ಸಿಇಒ ಡಾ ಕೆಜಿ ಜಗದೀಶ್ ಅವ್ ಕೊಡಗು, ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳೊಟ್ಟಿಗೆ ವಿಡಿಯೋ ಸಂವಾದ ನಡೆಸಿದರು. ಈ ಸಮಯದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ ಅವ್ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಸುರಿದ ಮಳೆಗೆ ಹಾನಿ ಸಂಬಂಧ ಇನ್ನೊಂದು ಸರ್ತಿ ಸಮೀಕ್ಷೆ ಮಾಡಿ ವರದಿ ನೀಡಲಾದೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಮೇಲೆ ಸುರಿದ ಮಳೆಗೆ ಮೂಲ ಸೌಲಭ್ಯ ಹಾನಿ ಸಂಬಂಧಪಟ್ಟಂಗೆ ತಕ್ಷಣವೇ ವರದಿ ನೀಡುವಂಗೆ ಜಿಲ್ಲಾಧಿಕಾರಿ ಇಂದು ನಡೆದ ಪೇಟೆನ ಜಿಲ್ಲಾಧಿಕಾರಿ ಸಭಾಬಾಡಿಲಿ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳ ಜೊತೆ ನಡೆದ ಸಭೆನ ಅಧ್ಯಕ್ಷತೆ ವಹಿಸಿ ಮಾತಾಡಿದರು. ಕುಶಾಲನಗರ 20/11 ಕೆವಿ ವಿದ್ಯುತ್ ಉಪಕೇಂದ್ರಲಿ ರಿಪೇರಿ ಕೆಲಸ ಇರದರಿಂದ ನವೆಂಬರ್ 20ರಂದು ಹೊತ್ತಾರೆ 10 ಗಂಟೆಯಿಂದ ಹಿಂಬೊತ್ತು 4 ಗಂಟೆ ಮುಟ್ಟ ಮುಳ್ಳುಸೋಗೆ, ಗೋಂದಿಬಸವನಹಳ್ಳಿ, ಇಂಡಸ್ಟ್ರಿಯಲ್ ಏರಿಯಾ, ಸುಂದರನಗರ, ಚಿಕ್ಕತ್ತೂರು, ದೊಡ್ಡತ್ತೂರು, ಕುಶಾಲನಗರ ಟೌನ್ ಸುತ್ತಮುತ್ತ ವಿದ್ಯುತ್ ಸರಬರಾಜು ಇರ್ದುಳೆ. ಸಾರ್ವಜನಿಕರು ಸಹಕರಿಸುವಂಗೆ ಮಡಿಕೇರಿ ವಿಭಾಗದ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಶೋಕ್ ಅವು ಕೇಳಿಕೊಂಡಳು. ಮಾಜಿ ಯೋಧರ ಒಕ್ಕೂಟ ಅರೆಸೇನಾಪಡೆ ಕೊಡಗು ಜಿಲ್ಲೆ ಇವರ ಬಿಎಸ್ಎಫ್, ಸಿಆರ್ಪಿಎಫ್, ಸಿಐಎಸ್ಎಫ್, ಐಟಿಬಿಪಿ ಮತ್ತು ಎಸ್ಎಸ್ಬಿ ಪಡೆಗಳ ಮಾಜಿ ಯೋಧರ ವಾರ್ಷಿಕ ಮಹಾಸಭೆ ಕೂಡುಕೂಟನ ಇಂದೇ ತಿಂಗ ನವೆಂಬರ್ 23ರಂದು ಹೊತ್ತಾರೆ 10:30 ಮೈತ್ರಿ ಪೊಲೀಸ್ ಸಮುದಾಯ ಭವನ ಮಡಿಕೇರಿಯಲ್ಲಿ ಆಯೋಜಿಸಿಕೆ ತೀರ್ಮಾನ ತಗೊಂಡಳು. ಹಂಗೆ ಸದಸ್ಯರ ಸಂಘದ ಸದಸ್ಯತ್ವದ ಮೊತ್ತ ಮತ್ತು ಮರಣ ನಿಧಿ ಪಾವತಿಸುವ ಹಂಗೆ, ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡದ ಸದಸ್ಯರು ಕಾರ್ಯದರ್ಶಿಗೆ ಕೊಡುವ ಹಂಗೆ ಮನವಿನ ಮಾಡಿಕೊಂಡಳು. ಮತ್ತೆ ಈ ಸಭೆಯಲ್ಲಿ ಹಾಜರಾಗುವ ತಪ್ಪದೆ ಕೋವಿಡ್ ನಿಯಮನ ಪಾಲಿಸೋಕು, ಮಾಸ್ಕ್ ಧರಿಸೋಕು ಕಡ್ಡಾಯ ಆಗುಟ್ಟುತ್ತ ಮಾಜಿ ಯೋಧರ ಒಕ್ಕೂಟ ಅರೆಸೇನಾಪಡೆ ಕೊಡಗು ಜಿಲ್ಲೆ ಪರವಾಗಿ ಕೇಳಿಕೊಂಡಳು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಕಡೆಯಿಂದ ಜಿಲ್ಲೆನ ಎಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಡಿಸೆಂಬರ್ 18ರಂದು ರಾಷ್ಟೀಯ ಲೋಕ್ ಅದಾಲತ್ ಕಾರ್ಯಕ್ರಮ ನಡೆದಿದೆ ಅಂತ ಗೊತ್ತಾಗುಟ್ಟು ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯಿ ತರಬೇತಿ ಕೇಂದ್ರ ಮಡಿಕೇರಿನ ಗೂಡೆಗಳ ಕ್ರೀಡಾ ವಿದ್ಯಾರ್ಥಿ ನಿಲಯಕ್ಕೆ ಪ್ರತಿಭಾವಂತ ಹಾಕಿ ಕ್ರೀಡಾಪಟುಗಳ ಆಯ್ಕೆ ಪ್ರಕ್ರಿಯೆ ನವೆಂಬರ್ 22 ಮತ್ತು 23ಕ್ಕೆ ಹೊತ್ತಾರೆ 9:30 ಪೇಟೆನ ಸಾಹಿ ಹಾಕಿ ಟರ್ಫ್ ಆಟದ ಮೈದಾನದಲ್ಲಿ ನಡೆದಿದೆ. ಜಾಸ್ತಿ ಮಾಹಿತಿ ಬೇಕಾರೆ ಮಡಿಕೇರಿನ ತರಬೇತಿ ಕೇಂದ್ರದ ಕೇಳಿ ತಿಳ್ಕನಕೃತ ಸಾಹಿ ತರಬೇತಿ ಕೇಂದ್ರದ ಆಡಳಿತಾಧಿಕಾರಿ ಮಿನಿ ಉಣ್ಣಿರಾಜವು ತಿಳಿಸಿಯೋಳು. ಕನ್ನಡ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಕನ್ನಡ ಜಾಗೃತಿ ಸಮಿತಿ ಕಡೆಯಿಂದ ಬೇರೆ ಬೇರೆ ಕನ್ನಡ ಜಾಗೃತಿ ಕಾರ್ಬರ್ನ ಹಮ್ಮಿಕೊಳ್ಳಲಾಗುತ್ತು. ನವೆಂಬರ್ 1ರಿಂದ 30ರ ಮುಟ್ಟ ಕಾಯಕ ವರ್ಷಾಂತ ಆಚರಿಸಲಾದೆ ಮಡಿಕೇರಿ ತಾಲೂಕಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ನವೆಂಬರ್ 23ರಂದು ಹೊತ್ತಾರೆ 10 ಗಂಟೆಗೆ ಪೇಟೆನ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಕನ್ನಡ ಜಾಗೃತಿನ ಬೇರೆ ಬೇರೆ ಪೈಪೋಟಿ ಏರ್ಪಡಿಸಲಾಗುತ್ತು. ಸರ್ಕಾರಿ ಅನುದಾನ ಸಹಿತ ಅನುದಾನ ರಹಿತ ಪ್ರಾಥಮಿಕ ಶಾಲೆ, ಹೈಸ್ಕೂಲ್ ಮತ್ತು ಪಿಯು ಮಕ್ಕ ಕೂಡ ಭಾಗವಹಿಸಕೃತ ಕನ್ನಡ ಜಾಗೃತಿ ಸಮಿತಿನ ಸದಸ್ಯರು ಭಾರತಿ ರಮೇಶ್ ಅವು ಮನವಿನ ಮಾಡಿಯೋಳು.

ಸಂಪರ್ಕಿಸಿ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಸೈನ್ಸ್, ಚರ್ಚ್ ಸೈಟ್ ಕಾಂಪ್ಲೆಕ್ಸ್, ಟೋಲ್ ಗೇಟ್ ಮಡಿಕೇರಿ. ಕಾಲ್ 9448370818. ನಿಧನ ಸುದ್ದಿ. ಮೂಲತ್ ಬಿಟ್ಟಂಗಾಲ ನಾಂಗಾಲ ಕಾರಳಾನ ಬೆಂಗಳೂರಲ ವಾಸೈಂಜ. ಆಲೆಂಗಡ ಲೋಕೇಶ್ ಕಾರ್ಯಪ್ಪ ಪಿಂಜ ಸುನಿತಾ ಎಂಗಡ ಪೆರಿಯ ಮೋವು ಯಶವಂತ್ ನಾಚಪ್ಪಂಗ ಇಂದು ಬೆಂಗಳೂರಲ ಮರಣಪಟ್ಟಿತ್ತು. 19 ವಯತ್ರ ಆಲೆಂಗಡ ಯಶವಂತ್ ನಾಚಪ್ಪಂಗಡ ಆಕಿರಿ ಕಾರ್ಯ ನಾಳೆ ಪೊಲಕ 10 ಗಂಟೆ ರೋಳಿಯ ಒಕ್ಕ ತೂಟಂಗಳ ನಡಪಂದು ಒಕ್ಕ ಕಾರ ಅರಿಚಿಟ್ಟಿತ್ತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲ ರೀತಿಯ ಫರ್ನಿಚರ್ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್ ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯೊಂಡುಳ್ಳು ಕಣ್ಣಚಂಡ ಜಾಗೃತಿ ಭೀಮಯ್ಯ. ಮಡಿಕೇರಿ ನಗರ ಹತ್ರ ಜಿಲ್ಲಾಧಿಕಾರಿ ಕಚೇರಿ ಸಭಾಪಾಡೆಯಲ್ಲಿ ನಿನ್ನಂದು ನಡೆದ ಸಫಾಯಿ ಕರ್ಮಚಾರಿಯಡ ಮ್ಯಾನ್ಯುವೆಲ್ ಸ್ಕ್ಯಾವೆಂಜರ್ಸ್ ಜಿಲ್ಲಾ ಜಾಗೃತಿ ಸಮಿತಿ ಸಭೆ ಪಿಂಜ ಅನುಸೂಚಿತ ಜಾತಿ ಪಂಗಡತ್ರ ದೌರ್ಜನ್ಯ ನಿಯಂತ್ರಣ ಜಿಲ್ಲಾ ಜಾಗೃತಿ ಪಿಂಜ ಉಸ್ತುವಾರಿ ಸಮಿತಿ ಸಭೆರ ಕೊರವು ಕಾರಿಕೆ ವಹಿಸಿದ ತಕ್ಕಪರಂದ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶವು ಜಿಲ್ಲೆಯಲ್ಲಿ ಗೃಹಭಾಗ್ಯ ಯೋಜನೆರಡಿ ಅರ್ಹ ಪೌರ ಕಾರ್ಮಿಕಂಗಕ್ಕೆ ಮನೆ ಐಂಡ ಮಕ್ಕಕ್ಕೆ ವೃತ್ತಿಪರ ಕೌಶಲ್ಯ ತರಬೇತಿ ಪಿಂಜ ಆರೋಗ್ಯ ತಪಾಸಣೆ ನಗರ ಪಟ್ಟಣ ಸಂಸ್ಥೆಯಿಂದ ಕುಟ್ಟೋ ಸೌಲಭ್ಯತನ ಪೌರ ಕಾರ್ಮಿಕಂಗಕ್ಕೆ ಕುಟ್ಟೋನಕ್ಕೆ ನೋಟಿಯೊಂಡು ಅವು ಸಂಬಂಧಪಟ್ಟ ಅಧಿಕಾರಿಯಕ್ಕೆ ನಿರ್ದೇಶನ ಮಾಡಿಚಿ ಅನ್ನನೇ ಜಿಲ್ಲೆಯಲ್ಲಿ ತುಟುಂಗೊಳಕ್ಕೆ